ಿದ್ದಾರೆ. ಯೋಜನೆಯಡಿ ಸೌರಶಕ್ತಿ ಘಟಕಗಳ ಸ್ಥಾಪನೆಗೆ ಸಬ್ಸಿಡಿ ದರದಲ್ಲಿ ಸಾಲ ದೊರೆಯಲಿದೆ. ಜೊತೆಗೆ ಹೆಚ್ಚುವರಿ ವಿದ್ಯುತ್ ಅನ್ನು ಮಾರಾಟ ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಲು ಅವಕಾಶ ಇದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಕಸ್ತೂರಿ ನಗರ ಪ್ರದೇಶದ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಸ್ತೆಗಳು, ಪಾದಚಾರಿ ಮಾರ್ಗಗಳು, ಉದ್ಯಾನಗಳು ಸೇರಿದಂತೆ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಸಮಗ್ರ ಮಾಸ್ಟರ್ ಪ್ಲಾನ್ ಸಿದ್ದಪಡಿಸಬೇಕೆಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರದ ಗಮನ ಸೆಳೆದ ಪ್ರತಿಪಕ್ಷ ನಾಯಕರು. ಸದನದ ಗೌರವವನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಕಸದ ಮಾಫಿಯಾ ನಿಯಂತ್ರಣಕ್ಕೆ ಬದ್ಧ, ಸದನದಲ್ಲಿ ಉಪಮುಖ್ಯಮಂತ್ರಿ ಭರವಸೆ. ರಾಜ್ಯದ ಚಂದ್ರಶೇಖರ ವೈಶಿಲ್ಪಿ ಆನಂದ್ ಬಾಬು ಮನೋಹರ್ಗೆ ರಾಷ್ಟೀಯ ಕರಕುಶಲ ಪ್ರಶಸ್ತಿ. ಎತ್ತಿನಹೊಳೆ ಯೋಜನೆ ಅನುಷ್ಠಾನಕ್ಕೆ ಕೊರಟಗೆರೆಯಲ್ಲಿ 151 ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಶೀಘ್ರಗೊಳಿಸಲು ಜಿಲ್ಲಾಡಳಿತ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಜಾನುವಾರುಗಳನ್ನು ಬಾಧಿಸುವ ವೈರಸ್ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಕೆಬಿ ಚಿದಾನಂದ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಿಗೆ ವೈರಸ್ಗಳಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಕೆ ಬಿ ಚಿದಾನಂದ ಅವರು. ನಮಸ್ಕಾರ ಡಾಕ್ಟರ್ ಚಿದಾನಂದ ಅವರೇ. ನಮಸ್ಕಾರ. ಈಗ ನಮ್ಮ ಜಾನುವಾರುಗಳಲ್ಲಿ ಕಂಡುಬರುವಂತಹ ವೈರಸ್ಗಳಿಂದ ಬರುವಂತಹ ಸಾಂಕ್ರಾಮಿಕ ರೋಗಗಳು ಯಾವ್ಯಾವ ಅಂತೀರಿ? ಈ ವೈರಸ್ಗಳು ಅಂದರೆ ಅದು ಕಣ್ಣಿಗೆ ಕಾಣದಂತಹ ಅತಿ ಸೂಕ್ಷ್ಮಾಣುಜೀವಿಯಾಗಿದೆ, ಅಥವಾ ಏಕಾಣುಜೀವಿ ಅಂತ ಕೂಡ ವಿಷಾಣು ಅಂತೀವಿ ಕನ್ನಡದಲ್ಲಿ. ಹೌದು ಹೌದು, ವಿಷಾಣು. ಈ ರೋಗಗಳಲ್ಲಿ ಮುಖ್ಯವಾಗಿ ಈ ಕಾಲುಬಾಯಿ ಜ್ವರ ಮತ್ತು ಬಹಳಷ್ಟು ವರ್ಷಗಳ ಮೊದಲು ದೊಡ್ಡ ರೋಗ ಅಂತ ಇರ್ತಾ ಇತ್ತು, ಅದಿವಾಗ ಆಲ್ಮೋಸ್ಟ್ ನಿರ್ಮೂಲನೆ ಆಗೋಗಿದೆ. ಕಾಲುಬಾಯಿ ಜ್ವರ ಬಹಳಷ್ಟು ಜನರಿಗೆ ಗೊತ್ತಿರುವಂಥದ್ದು, ಹೈನುಗಾರರಿಗೆ ಎಲ್ರಿಗೂ ಅದರ ಒಂದು ಅನುಭವ ಆಗಿರುತ್ತೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಚರ್ಮಗಂಟು ರೋಗ ಅಂತಿದೆ, ಅದು ಲಂಪಿ ಸ್ಕಿನ್ ಡಿಸೀಸ್ ಅಂತ LST ಅಂತ ಕಾಮನ್ ಆಗಿ ಕರೀತಾರೆ. ಸೊ ಇದು ಇತ್ತೀಚೆಗೆ ಇರುವಂಥ ಒಂದು ಹೊಸ ಒಂದು ವಿಷಾಣುವಿನಿಂದ ಬರುವಂಥ ಒಂದು ರೋಗ ಆಗಿರುತ್ತೆ. ಅದೇ ರೀತಿಯಲ್ಲಿ ಕೆಲವೊಂದು ವಾತಾವರಣದ ಬದಲಾವಣೆ ಉಂಟಾದಾಗ ಕಂಡುಬರುವಂಥ ಎಫಿಮೆರಲ್ ಫೀವರ್ ಅಂತ ಏನು ಕರಿತೀವಿ, ಅಥವಾ 3 ದಿನದ ಜ್ವರ ಅಂತ ಕರಿತೀವಿ, ಇದು ಜಾನುವಾರುಗಳಲ್ಲಿ ಕಂಡುಬರುತ್ತೆ. ಆಮೇಲೆ ಭಾಳಷ್ಟು ಜನರಿಗೆ ಗೊತ್ತಿರ್ಬೋದು ರೇಬಿಸ್ ರೋಗ. ಹೌದು. ಸೊ ಇದು ನಾಯಿ ಹುಚ್ಚು ರೋಗ ಅಂತ ಹೇಳ್ತೀವಿ. ಹುಚ್ಚು ನಾಯಿ ರೋಗ ಅಂತೀವಿ. ಹೌದು. ನಾಯಿಗಳ ಜೊತೆಗೆ ಇದು ನಾಯಿ ಕಡತಕ್ಕೊಳಗಾದಂಥ ಹಸುಗಳಿಗೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಒಂದು ಇನ್ಫೆಕ್ಷಿಯಸ್ ಬೊವೈನ್ ರೈನೋಟ್ರೇಕೈಟಿಸ್ ಅಂತ ಒಂದು ಕಾಯಿಲೆ ಇದೆ, ಅದು ಕೂಡ ಒಂದು ಇದೇ ರೀತಿ ವಿಷಾಣುವಿನಿಂದ ಬರುವಂಥ ಕಾಯಿಲೆಗಳು. ಇದು ಕೂಡ ನಮ್ಮ ಎಲ್ಲ ಜಾನುವಾರುಗಳಲ್ಲಿ ಒಂದು ರೋಗ ಉಲ್ಬಣ ಸ್ಥಿತಿಯಲ್ಲಿ ಕಾಣಬಹುದು, ಅಥವಾ ಮಂಕು ಸ್ಥಿತಿಯಲ್ಲಿ, ಅಥವಾ ಒಂದು ಕ್ಯಾರಿಯರ್ ಥರ ಹಂತದಲ್ಲೂ ಕೂಡ ಈ ರೋಗ ಇರುವ ಸಾಧ್ಯತೆ ಇರುತ್ತೆ. ಇವೆಲ್ಲ ಮುಖ್ಯವಾಗಿ ಕಂಡು ಬರುವಂತಹ ಒಂದು ವೈರಸ್ನಿಂದ ಬರುವಂತಹ ರೋಗಗಳಾಗಿರ್ತದೆ. ಅಂದ್ರೆ ಇತ್ತೀಚೆಗೆ ಪ್ರಾಮುಖ್ಯತೆ ಪಡೆದಿರುವಂತ ಒಂದು ರೋಗ ಅಂದ್ರೆ ಚರ್ಮಗಂಟು ರೋಗ. ಹೌದೌದು, ಇತ್ತೀಚೆಗಂತೂ ಬಹಳಷ್ಟು ಜಾನುವಾರುಗಳಲ್ಲಿ ಮುಖ್ಯವಾಗಿ ಈ ದೇಶೀಯ ದನಗಳು, ನಾವೇನು ಈ ಲೋಕಲ್ ಬ್ರೀಡ್ಸ್ ಅಂತ ಇದೀವಲ್ಲ ಅದಕ್ಕೆ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುತ್ತೆ, ಅಂತ ಜಾನುವಾರುಗಳಲ್ಲಿ ಕೂಡ ಈ ಒಂದು ರೋಗ ತೀವ್ರ ರೀತಿಯಲ್ಲಿ ತುಂಬಾ ಸೀರಿಯಸ್ ಫಾರ್ಮ್ ಅಲ್ಲಿ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಚರ್ಮಗಂಟು ರೋಗ ಕಂಡು ಬರೋದಕ್ಕೆ ಏನ್ ಕಾರಣ ಅಂತೀರಾ? ಇದೊಂದು ನಾವು ಹೇಳಿದ ರೀತಿಯಲ್ಲಿ ಒಂದು ಕ್ಯಾಪ್ರಿ ಪಾಕ್ಸ್ ಅಂತ ಹೇಳೋ ಒಂದು ವೈರಸ್, ಅದರ ವೈರಸ್ನ ಹೆಸರು ಆ ಥರ ಇದೆ. ಇದು ಬಹಳಷ್ಟು ಜನರಿಗೆ ಸಿಡುಬು ಕೇಳಿರ್ಬೋದು, ಈ ಕೌ ಪಾಕ್ಸು, ಶೀಪ್ ಪಾಕ್ಸು, ಗೋಟ್ ಪಾಕ್ಸ್ ಅಂತೆಲ್ಲ ಬೇರೆ ಬೇರೆ, ಅಥವಾ ಫೌಲ್ ಪಾಕ್ಸ್ ಅಂತಿದೆ ಸಿಡುಬು. ಹೌದು, ಸೊ ಈ ಒಂದು ಜಾತಿಗೆ ಮುಖ್ಯವಾಗಿ ಗೋಟ್ ಪಾಕ್ಸ್ ಅಂತ ಏನಿದೆ ಮೇಕೆಗೆ ಬರುವಂತಹ ಸಿಡುಬು, ಆ ಒಂದು ರೋಗಾಣುವಿಗೆ ಹೋಲುವಂತಹ ಒಂದು ರೋಗಾಣು ಆಗಿರ್ತದೆ. ವಿಷಾಣು ವೈರಸ್. ಹೌದು, ಸೊ ಇದು ಮುಖ್ಯವಾಗಿ ಕಚ್ಚುವಂತ ಯಾವುದೇ ಸೊಳ್ಳೆಗಳು ಅಥವಾ ಈ ಹಾರ್ಸ್ ಫ್ಲೈ ಅಂತ ಕೇಳಿದ ಒಂದು ದಪ್ಪದ ಒಂದು ನೊಣ ದನದ ಕೊಟ್ಟಿಗೆಯಲ್ಲಿರುತ್ತೆ, ಸಾಯಂಕಾಲದ ಹೊತ್ತೆಲ್ಲ ಜಾಸ್ತಿ ಇರುತ್ತೆ, ಇದರ ಕಡಿತದಿಂದ ಅಥವಾ ಅಪರೂಪಕ್ಕೆ ಉಣ್ಣಿ ಅಥವಾ ಟಿಕ್ಸ್ ಏನಿದೆ ಅದರ ಕಡಿತದಿಂದ ಕೂಡ ಈ ರೋಗ ಹರಡುತ್ತೆ. ಅಂದ್ರೆ ಈ ಚರ್ಮಗಂಟು ರೋಗ ಬಂದಾಗ ಯಾವ ರೀತಿ ಲಕ್ಷಣಗಳು ಕಂಡು ಬರ್ತವೆ ಅಂತೇಳಿ? ಮೊದಲನೇ ದಿವಸ ಆ ಒಂದು ರೋಗಕ್ಕೆ ತುತ್ತಾದಂತ ಜಾನುವಾರು ಮಂಕಾಗುತ್ತದೆ, ಏನೋ ಒಂದು ಚೆನ್ನಾಗಿ ಲವಲವಕ್ಕಿದ್ದಂಥ ಒಂದು ಕರು ಇರ್ಬೋದು, ಅದು ಮುಖ್ಯವಾಗಿ ಕರುಗಳಲ್ಲಿ ಮಧ್ಯವಯಸ್ಕ ದನಗಳಲ್ಲಿ ತೀವ್ರತೆ ಜಾಸ್ತಿ ಇರ್ತದೆ, ಮಂಕಾಗಿರ್ತದೆ. ಮತ್ತು ಅದನ್ನು ಪರೀಕ್ಷೆ ಮಾಡಿದಾಗ ಒಂಥರ ಬಾಯಲ್ಲಿ ಕಣ್ಣಲ್ಲಿ ಒಂಥರ ದ್ರವ ಸುರಿಯೋದು, ಆಮೇಲೆ ಅತಿಯಾಗಿ ಆಹಾರ ಸೇವಿಸೋದು ನಿಲ್ಲಿಸ್ಬಿಡುತ್ತೆ, ಮೈಯಲ್ಲಿ ಒಂದು ದಡಾರದ ರೀತಿಯಲ್ಲಿ ಗಂಟುಗಳು ಕಾಣಕ್ಕೆ ಶುರು ಆಗ್ತದೆ. ಒಂದು ದಿನದಲ್ಲಿ ಒಂದು ಅಥವಾ ಎರಡು ಮೂರು ಗಂಟು ಕಾಣ್ತಾ ಇರೋದು, ಕಾಲಕ್ರಮೇಣ ಇಡೀ ಮೈಯಲ್ಲಿ ಎಲ್ಲ ಚರ್ಮದಲ್ಲಿ ಇಡೀ ದೇಹದ ಭಾಗದಲ್ಲಿ ಗಂಟುಗಳ ರೂಪದಲ್ಲಿ ಒಂದು ಉಬ್ಬಿದ ಒಂದು ಲಕ್ಷಣಗಳು ಆ ರೀತಿ ಕಾಣಿಸುತ್ತೆ, ಅದನ್ನೇ ಚರ್ಮದ ಗಂಟು ರೋಗ ಅಂತ ಕರಿತೀವಿ. ಅಂದ್ರೆ ಎಲ್ಲ ಮೈನ ಎಲ್ಲ ಭಾಗಗಳಲ್ಲೂ ಬರುತ್ತೆ, ಮುಖ್ಯವಾಗಿ ಕೈಕಾಲುಗಳಲ್ಲಿ ಸ್ವಲ್ಪ ಪ್ರಮಾಣ ಕಡಿಮೆ ಇರುತ್ತೆ, ಆದ್ರೆ ಎಲ್ಲಿ ಲೂಸ್ ಸ್ಕಿನ್ ಇದೆ ಅಥವಾ ಚರ್ಮದ ಸ್ವಲ್ಪ ಸಡಿಲವಾಗಿರುತ್ತೆ, ಹೌದೌದು, ಅಂತ ಪ್ರದೇಶದಲ್ಲಿ ಎದ್ದು ಕಾಣಿಸುತ್ತೆ. ಅಂದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಉಂಟಾಗುತ್ತೆ ಇದರಿಂದ? ಇದು ಅವುಗಳ ಲಿಂಫ್ ಅಂತ ಒಂದು ದ್ರವ ಇರ್ತದೆ, ಅದು ರೋಗ ನಿರೋಧಕ ಶಕ್ತಿಯನ್ನ ಅಥವಾ ರೋಗಾಣುಗಳು ದೇಹದಲ್ಲಿ ಅಭಿವೃದ್ಧಿ ಆಗದಂತೆ ತಡೆಯುವಂತ ಸಿಸ್ಟಮ್ ಅದು. ಸೊ ಇದರ ಮೇಲೆ ಪರಿಣಾಮ ಬೀಳ್ತದೆ. ಸೊ ಅದರಿಂದಾಗಿ ಈ ಗಂಟುಗಳು ಇದು ವೈರಸ್ನಿಂದ ಅಥವಾ ಈ ಒಂದು ವಿಷಾಣುವಿನಿಂದ ಬಂದರೂ ಕೂಡ ಇದರ ತೀವ್ರತೆಯಿಂದಾಗಿ ಆ ಊತಗಳೇನಿದೆ ಅದು ಒಡೆದು ಅಲ್ಲಿ ಬೇರೆ ರೀತಿಯ ರೋಗಾಣುಗಳು ಅಭಿವೃದ್ಧಿ ಆಗ್ಬಿಟ್ಟು ಅದಕ್ಕೆ ತೊಂದರೆ ಕೊಡುತ್ತೆ. ಬೇರೆ ರೋಗಗಳು ಕೂಡ ಬರಬಹುದಾ? ಬೇರೆ ರೋಗಗಳಂದ್ರೆ ಆ ಗಂಟೇನಿದೆ ಅದು ಒಡೆದು ಬಿಟ್ಟು ಅಲ್ಲಿ ಕೀವು ಸುರಿಯೋದಕ್ಕೆ ಶುರು ಆಗ್ತದೆ, ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದು ಪಸ್ಸಾಗುತ್ತೆ, ಸೊ ಈ ರೀತಿ ಅದಕ್ಕೆ ತೊಂದರೆ ಬರುತ್ತೆ. ಸೊ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡದಿದ್ರೆ ಅದು ಪಾಪ ನೋವಿನಿಂದ ಬಳಲಿ ಸಾವನ್ನಪ್ಪಿಬಿಡುತ್ತೆ. ಅಂದ್ರೆ ಇದು ರೋಗ ಬಂದಾಗ ಏನು ಚಿಕಿತ್ಸೆ ಕೊಡಬಹುದು? ಇದು ನಾವೀಗ ಮಾತಾಡಿದ ರೀತಿಯಲ್ಲಿ ಇದೊಂದು ವೈರಸ್ನಿಂದ ಬರುವಂತಹ ರೋಗ, ಅದರಿಂದಾಗಿ ಸ್ಪೆಸಿಫಿಕ್ ಆಗಿ ಇದೇ ಚಿಕಿತ್ಸೆ ಅಂತ ಇರೋದಿಲ್ಲ. ಸೊ ಇದರ ರೋಗ ಲಕ್ಷಣಗಳು ಯಾವ ರೀತಿ ಇದೆ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಜ್ವರ ಕಡಿಮೆಗೆ ಔಷಧಿ ಕೊಡಬೇಕು, ಆಹಾರ ಸೇವಿಸದಿದ್ದರೆ ಅದಕ್ಕೆ ಜೀರ್ಣಶಕ್ತಿ ಉತ್ತಮಗೊಳ್ಳಲಿಕ್ಕೆ ಬೇಕಾದಂತಹ ಔಷಧಿಯನ್ನು ಕೊಡಬೇಕಾಗ್ತದೆ. ತುಂಬಾ ಬಳಲಿಕೆ ಇದ್ರೆ ಡ್ರಿಪ್ಸ್ ಅಥವಾ IV ರಕ್ತನಾಳಕ್ಕೆ ದ್ರವವನ್ನು ಕೊಡಬೇಕಾಗ್ತದೆ. ಆಮೇಲೆ ಅದಕ್ಕೆ ಸುಲಭವಾಗಿ ಜೀರ್ಣ ಆಗುವಂತ ಕೆಲವೊಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಮತ್ತೆ ಈ ಊತ ಏನು ಕಂಡಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಚುಚ್ಚುಮದ್ದನ್ನು ಕೂಡ ಕೊಡೋದು ಒಳ್ಳೇದಾಗುತ್ತೆ. ಕೆಲವೊಮ್ಮೆ ಗೆಡ್ಡೆಗಳು ಒಡೆದೋಗಿದ್ರೆ ಅದಕ್ಕೆ ಔಷಧಿಯನ್ನು ಹಚ್ಚಿಬಿಟ್ಟು, ಗಾಯಕ್ಕೆ ಹಾಕುವಂಥ ಮುಲಾಮ್ಗಳು ಬರ್ತಾವಲ್ಲ ಆ ಥರ ಔಷಧಿಯನ್ನು ಬಳಸಿಬಿಟ್ಟು ಅದರ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿದರೆ ಕನಿಷ್ಠ ಒಂದು 2-3 ವಾರಗಳ ಕಾಲ ಸತತವಾಗಿ ಚಿಕಿತ್ಸೆ ನೀಡಿದರೆ ಈ ಗಂಟುಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಅದು ಕಾಲಕ್ರಮೇಣ ಅದು ನಾರ್ಮಲ್ ಆಗಿ ಬರುತ್ತೆ. ಮುಂಜಾಗ್ರತೆ ಏನಾದರೂ ವಹಿಸಬೇಕಾಗತ್ತೆ ಈ ರೋಗ ಬರದಾಗೆ? ಮುಖ್ಯವಾಗಿ ಇದು ಸೊಳ್ಳೆ ಮತ್ತು ನೊಣಗಳ ಹಾವಳಿ ಆಗಿರುತ್ತೆ. ಸೊ ಇವುಗಳ ನಿಯಂತ್ರಣಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮುಖ್ಯವಾಗಿ ಅವುಗಳನ್ನು ಯಾವುದಾದ್ರೂ ಒಂದು ಕ್ರಿಮಿನಾಶಕಗಳಲ್ಲಿ ಆ ದನಗಳ ಮೈಯನ್ನು ಸ್ಪ್ರೇ ಮಾಡ್ತಿರೋದು, ಅಥವಾ ಅದರ ಮೈ ಮೇಲೆ ಈ ಪರಾವಲಂಬಿ ಜೀವಿಗಳು ಬರದ ರೀತಿಯಲ್ಲಿ ಕೆಲವು ಔಷಧಿಗಳನ್ನು ಹಚ್ಕೊಳ್ಳೋದು, ಅಥವಾ ಈ ಬೇವಿನ ಎಲೆಯ ಹೊಗೆಯನ್ನು ಕೊಡೋದು, ಇಂಥ ಒಂದು ಎಚ್ಚರಿಕೆ ಕ್ರಮವನ್ನು ತಗೊಳ್ಬೇಕು. ಎರಡನೇದಾಗಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಥವಾ ಸುತ್ತಮುತ್ತಲ ನಿಮ್ಮ ಪರಿಸರದಲ್ಲಿ ಈ ರೋಗ ಇದ್ದಾಗ ಬಹಳಷ್ಟು ಎಚ್ಚರಿಕೆಯಿಂದ ಕೊಟ್ಟಿಗೆ ಸುತ್ತ ಕ್ರಿಮಿನಾಶಕಗಳನ್ನು ಸಿಂಪರಣೆ ಮಾಡಬೇಕು. ಸೋಡಿಯಂ ಹೈಪೋಕ್ಲೋರೈಡ್ ಇರ್ಬೋದು, ಫಿನಾಲ್ ಇರ್ಬೋದು, ಈ ರೀತಿಯ ಒಂದು ಕ್ರಿಮಿನಾಶಕಗಳನ್ನು ಆವಾಗ ಬಳಸ್ತಾ ಇರಬೇಕು. ಮತ್ತು ನೀರು ನಿಲ್ಲದಂತೆ ನೋಡ್ಕೋಬೇಕಾಗುತ್ತೆ, ನೋಡ್ಕೊಳ್ಬೇಕು. ಮತ್ತು ಪ್ರತಿ ದಿವಸ ಅಥವಾ ದಿವಸಕ್ಕೆ ಎರಡು ಸಲ ಅದರ ಮೈ ಮೇಲೆ ಕೆಲವೊಂದು ಈ ರಿಪೆಲೆಂಟ್ಸ್ ಏನಿದೆ ಆ ರೀತಿಯ ಒಂದು ಔಷಧಿಗಳನ್ನು ಸ್ಪ್ರೇ ಮಾಡಿಕೊಂಡ್ರೆ ಉತ್ತಮ. ಮತ್ತು ಈ ರೋಗದ ತೀವ್ರತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಕಂಡು ಬಂದರೆ ಸಮೀಪದ ಗ್ರಾಮಗಳಲ್ಲಿ ಲಸಿಕೆಯನ್ನು ಹಾಕಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಎರಡು ತರ ಲಸಿಕೆ ಬರ್ತದೆ, ಆದ್ರೆ ಈಗ ಹೆಚ್ಚಾಗಿ ಪ್ರಚಲಿತ ಇರುವಂತಹದ್ದು ಗೋಟ್ ಪಾಕ್ಸ್ ವ್ಯಾಕ್ಸಿನ್. ಸೊ ಅದು ಕ್ರಾಸ್ ಇಮ್ಯುನಿಟಿ ಇದೆ, ಅದೇ ವ್ಯಾಕ್ಸಿನ್ ಕೊಟ್ಟ ಕೂಡಲೇ, ಯಾಕಂದ್ರೆ ಅವೆರಡು ವಿಷಾಣುಗಳು ಒಂದೇ ಒಂದು ಪ್ರಭೇದಕ್ಕೆ ಸೇರಿರೋದ್ರಿಂದ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಆಗಾಗಲೇ ಲಭ್ಯ ಇದೆ. ಸೊ ಅದನ್ನ ಸರಿಯಾದ ಪ್ರಮಾಣದಲ್ಲಿ ನೀಡಿದ್ರೆ ಈ ಒಂದು ರೋಗ ಬರುವ ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಡೆಗಟ್ಕೋಬಹುದು. ಅಂದ್ರೆ ವರ್ಷಕ್ಕೆ ಎಷ್ಟು ಸರಿ ಹಾಕಿಸ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ಒಂದ್ಸಲ ಕೊಡಿಸಿದ್ರೆ ಲೈಫ್ ಟೈಮ್ ಇಮ್ಯುನಿಟಿ ಬರುತ್ತೆ. ಕೆಲವೊಮ್ಮೆ ಹೊಸ ಕರುಗಳು ಉತ್ಪತ್ತಿ ಆಗುತ್ತಲ್ಲ, ಅಂದ್ರೆ ಆ ಕೊಟ್ಟಿಗೆ ಬರಬಹುದು, ಅಂತ ಸಮಯದಲ್ಲಿ ಸೆಕೆಂಡ್ ಬೂಸ್ಟರ್ ಡೋಸ್ ಅವಶ್ಯಕತೆ ಬರುತ್ತೆ. ಅಂದ್ರೆ ಲಸಿಕೆ ಇದೆ ಇದಕ್ಕೆ? ಹೌದೌದು, ಲಸಿಕೆ ಈಗಾಗಲೇ ಪ್ರತಿ ವರ್ಷ ಗ್ರಾಮಗಳಿಗೆ ಹೋಗಿ ಲಸಿಕೆ ಮಾಡುವಾಗ ಇದನ್ನ ಮಾಡಲಿಕ್ಕೆ ನಮ್ಮ ಇಲಾಖೆನಲ್ಲಿ ಸದಾ ಕಾರ್ಯಕ್ರಮವನ್ನು ಅಳವಡಿಸ್ಕೋತಾರೆ. ಆದ್ರೆ ಜಾನುವಾರು ಮಾಲಕರು ಆಸಕ್ತಿಯಿಂದ ಅವುಗಳಿಗೆ ಲಸಿಕೆ ಹಾಕಿಸ್ಕೊಳ್ಳೋದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಒಂದ್ಸರಿ ಚರ್ಮದ ಮೇಲೆ ಗಂಟುಗಳು ಬಂದಾಗ, ಹೌದು, ರೋಗ ವಾಸಿ ಆದ್ಮೇಲೆ ಅವೆಯನ್ನ ಮತ್ತೆ ಕಣ್ಮರೆ ಆಗ್ತವ ಗಂಟುಗಳು? ಅಥವಾ ಈಗಾಗಲೇ ಹೇಳಿದೆ, ಇದು ತುಂಬಾ ಟೈಮ್ ತಗೊಳ್ತದೆ. ಕಾಯಿಲೆ ವಾಸಿ ಆದ್ರೂ ಕೂಡ ಗಂಟುಗಳು ಹೋಗ್ಲಿಕ್ಕೆ ಬಹಳಷ್ಟು ಸಮಯ ತಗೊಳ್ತದೆ. ಎರಡರಿಂದ ಮೂರು ವಾರ ಚಿಕಿತ್ಸೆ ನೀಡಿದಾಗ ಕಾಲಕ್ರಮೇಣ ಆ ಗಂಟಿನ ಒಂದು ಸೈಜ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಧಾನಕ್ಕೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಬಹಳಷ್ಟು ಗಂಟುಗಳು ಕಣ್ಮರೆ ಆಗ್ತವೆ. ಇನ್ನೊಂದು ತಾವು ತಿಳಿಸಿದ್ದು ಕಾಲುಬಾಯಿ ರೋಗ ಅಂತ. ಹೌದು, ನಮ್ಮ ಈ ಜಾನುವಾರು ಸಾಕಾಣಿಕೆದಾರರಿಗೆ ಚಿರಪರಿಚಿತವಾದಂತ ರೋಗ. ಹೌದೌದು. ಏನು ಮುಖ್ಯವಾದ ಲಕ್ಷಣಗಳು, ಹೇಗೆ ಬರುತ್ತೆ ಈ ರೋಗ ಅಂತೀರಿ? ಇದು ಕೂಡ ಒಂದು ವೈರಸ್ನಿಂದ ಬರುವಂತ ರೋಗ. ಇದರಲ್ಲಿ ಹಲವಾರು ಪ್ರಭೇದಗಳಿದೆ. ಇದು ರೈತರಿಗೆ ಬಹಳಷ್ಟು ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂತ ಒಂದು ರೋಗ. ಮತ್ತೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಹಳ ಸುಲಭವಾಗಿ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ, ಅಂದ್ರೆ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲೂ ಕೂಡ ರೋಗ ಗಾಳಿಯಲ್ಲಿ ಕೂಡ ಹರಡ್ಬಿಡುತ್ತೆ. ಗಾಳಿಯಲ್ಲಿ ಹರಡ್ಬಿಡುತ್ತೆ. ಸೊ ಅದರಿಂದಾಗಿ ಈ ಒಂದು ರೋಗದ ಲಕ್ಷಣ ಏನಂದ್ರೆ ಅತಿಯಾದ ಜ್ವರ ಬರೋದು, ಬಾಯಲ್ಲಿ ಜೊಲ್ಲು ಸುರಿಯಕ್ಕೆ ಶುರು ಆಗುತ್ತೆ, ಮತ್ತೆ ಬಾಯಲ್ಲಿ ಹುಣ್ಣಾಗುತ್ತೆ, ಮತ್ತೆ ಕಾಲಿನ ಗೊರಸುಗಳ ಮಧ್ಯೆ ಹುಣ್ಣಾಗುತ್ತೆ. ಮುಖ್ಯವಾಗಿ ಇದು ಕವಲು ಗೊರಸು ಇರುವಂತ ಪ್ರಾಣಿಗಳಲ್ಲಿ ಕಂಡು ಬರುವಂತಹದ್ದು, ಅಂದ್ರೆ ದನ, ಎಮ್ಮೆ, ಕುರಿ, ಮೇಕೆ ಮತ್ತು ಹಂದಿಗಳಲ್ಲಿ. ಇದು ಈ ಕಾಲುಬಾಯಿ ಜ್ವರದ ಮುಖ್ಯವಾದ ಕಾಡು ಪ್ರಾಣಿಗಳಲ್ಲೂ ಕೂಡ ಕಂಡು ಬರಬಹುದು. ಹೌದೌದು, ಸೀಳು ಗೊರಸಿದ್ರೆ. ಹೌದೌದು, ಕಾಡೆಮ್ಮೆಗಳು, ಕಾಡು. ಹೌದು, ಅದರಿಂದಾಗಿ ಸಾಮಾನ್ಯವಾಗಿ ಕಾಲುಬಾಯಿ ಜ್ವರದ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆಯವರು ಕೂಡ ಕಾಡಿನ ಸಮೀಪದ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಲಸಿಕೆ ಹಾಕಿಸ್ಲಿಕ್ಕೆ ಅವರ ಒಂದು ಪ್ರಾಯೋಜಕತ್ವ ಕೂಡ ಅವಶ್ಯಕತೆ ಆಗಿರುತ್ತೆ. ಅಂದ್ರೆ ಇದು ಈ ಸೋಂಕಿತ ಮೇವು, ನೀರು ಇದರಿಂದಲೂ ಹರಡಬಹುದು? ಹೌದೌದು, ಪಶು ಆಹಾರ ನೇರ ಸಂಪರ್ಕದಿಂದಲೂ ಬರುತ್ತೆ, ಪಶು ಆಹಾರದಿಂದಲೂ ಬರುತ್ತೆ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಿಸುವಂತ ವಾಹನಗಳಿರ್ಬೋದು, ಅಲ್ಲಿ ಸಾಗಿಸುವಂತ ಮೇವಿರ್ಬೋದು, ಇದರಿಂದ ಕೂಡ ಹರಡ್ಬಿಡುತ್ತೆ. ಮತ್ತೆ ಒಂದು ಪ್ರದೇಶದಲ್ಲಿ ಒಂದು ಫಾರ್ಮ್ ಅಲ್ಲಿ ಕೆಲಸ ಮಾಡದಂತವರು ಇನ್ನೊಂದು ಫಾರ್ಮ್ಗೆ ಹೋದ್ರೆ, ಇನ್ನೊಂದು ಜಾನುವಾರನ ಅಟೆಂಡ್ ಮಾಡಿದ್ರೆ, ಅಲ್ಲೂ ಕೂಡ ಈ ರೋಗ ಸುಲಭವಾಗಿ ಹರಡ್ಬಿಡುತ್ತೆ. ಅಂದ್ರೆ ಕಾಲುಬಾಯಿ ರೋಗಕ್ಕೆ ಲಸಿಕೆ ಇದೆ ಅಲ್ವಾ ಇದು? ಹೌದು, ಈಗ ತಮಗೆಲ್ಲ ಗೊತ್ತಿರಬಹುದು, ನಮ್ಮ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ತೀವ್ರ ರೀತಿಯಲ್ಲಿ ಮನೆ ಮನೆಗೆ ಹೋಗಿ ಲಸಿಕೆ ಹಾಕುವಂತ ಕಾರ್ಯಕ್ರಮ ನಡೀತಾ ಇದೆ. ಸೊ ಈಗ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ರೂಪುಗೊಂಡು ಕಳೆದ 4 ವರ್ಷಗಳಿಂದ ಈಗ 8ನೇ ಸುತ್ತಿನ ಲಸಿಕೆ ನಡೀತಾ ಇದೆ. ಅಂದ್ರೆ ವರ್ಷದಲ್ಲಿ 2 ಬಾರಿ ಪ್ರತಿ 6 ತಿಂಗಳಿಗೊಮ್ಮೆ ನಮ್ಮ ಇಲಾಖೆಯಿಂದ ಅದನ್ನು ಉಚಿತವಾಗಿ ಮನೆ ಬಾಗಿಲಿಗೆ ಬಹಳ ವ್ಯವಸ್ಥಿತವಾಗಿ ಈ ಲಸಿಕೆ ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ಭವಿಷ್ಯ ನಮ್ಮ ಕೊಡಗು ಜಿಲ್ಲೆನಲ್ಲೂ, ಅಲ್ಲದೆ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ, ಎಲ್ಲಾ ಜಿಲ್ಲೆಗಳಲ್ಲೂ ಕಳೆದ ಕೆಲವು ವರ್ಷಗಳಿಂದ ಈ ಕಾಲುಬಾಯಿ ಜ್ವರದ ಲಕ್ಷಣಗಳು ಇಲ್ಲ. ಭವಿಷ್ಯ ಇದೇ ರೀತಿ ರೈತರ ಸಹಕಾರದಿಂದ ಉತ್ತಮ ರೀತಿಯಲ್ಲಿ ಈ ಲಸಿಕಾ ಕಾರ್ಯಕ್ರಮ ನಡೆದ್ರೆ ಇನ್ನೊಂದು 3 ವರ್ಷದಿಂದ 5 ವರ್ಷದಲ್ಲಿ ಈ ರೋಗವನ್ನ ನಾವು ನಮ್ಮ ರಾಜ್ಯದಿಂದಲೇ ನಿರ್ಮೂಲನೆ ಅಂತ ಘೋಷಣೆ ಮಾಡಬಹುದು. ಇನ್ನು 2035ನೇ ಇಸವಿನಲ್ಲಿ ಕೇಂದ್ರ ಸರ್ಕಾರ ಈ ರೋಗವನ್ನ ಭಾರತ ದೇಶದಿಂದಲೇ ನಿರ್ಮೂಲನೆ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ಅದು ಈಗೇನು ನಾವು ದೊಡ್ಡ ರೋಗ ಅಂತೀವಲ್ಲ, ದೊಡ್ಡ ರೋಗ ಯಾವ ರೀತಿ ನಿರ್ಮೂಲನೆ ಆಗಿದೆ ಇದು ಕೂಡ ಆಗಬಹುದು. ಹೌದು, 30 ವರ್ಷ ಮೊದಲು ದೊಡ್ಡ ರೋಗ ನಿರ್ಮೂಲನೆ ಆಯಿತು, ಇವತ್ತು ಕಾಲುಬಾಯಿ ಜ್ವರ ಕೂಡ ನಿರ್ಮೂಲನಾ ಹಂತದಲ್ಲಿ ಇದೆ, ಅದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ಹೌದೌದು. ಒಂದ್ಸರಿ ಇದು ರೋಗ ಲಕ್ಷಣಗಳೆಲ್ಲ ಕಂಡು ಬಂದಾಗ ಯಾವ ರೀತಿ ಆರೈಕೆ ಮಾಡಬೇಕಾಗತ್ತೆ ನಾವು ಆ ಜಾನುವಾರನ್ನ? ಹೌದು, ಈ ರೋಗದಲ್ಲಿ ಮೊದಲಿಗೆ ಹೆಚ್ಚು ಸಾವು ಇಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಭವಿಷ್ಯ ತಮಗೆಲ್ಲ ನೆನಪಿರಬಹುದು 12-14 ವರ್ಷದ ಮೊದಲು ಈ ಕಾಲುಬಾಯಿ ಜ್ವರದಿಂದ ಹಲವಾರು ಜಾನುವಾರುಗಳು ಸಾವನ್ನಪ್ಪಿ ಸರ್ಕಾರ ಬಹಳಷ್ಟು ಪರಿಹಾರವನ್ನು ಕೊಡುವ ಸ್ಥಿತಿ ಬಂದ್ಬಿಡ್ತು. ಸೊ ಆಮೇಲೆ ತೀವ್ರ ರೀತಿಯಲ್ಲಿ ಈ ರೀತಿ ಲಸಿಕೆ ಕಾರ್ಯಕ್ರಮ ಆದ್ಮೇಲೆ ಈಗ ಸದ್ಯಕ್ಕೆ ಅದರ ತೀವ್ರತೆ ಬಹಳ ಕಡಿಮೆ ಆಗಿದೆ. ಸೊ ಇದಕ್ಕೆ ಮುಖ್ಯವಾಗಿ ಬಾಯಲ್ಲಿ ಹುಣ್ಣಾದಾಗ ಅದಕ್ಕೆ ಹುಲ್ಲು ತಿನ್ಲಿಕ್ಕೆ ಆಗೋದಿಲ್ಲ, ಅದರಿಂದಾಗಿ ಸ್ವಲ್ಪ ಮೆದು ವಸ್ತುಗಳನ್ನು ತಿನ್ಲಿಕ್ಕೆ ಕೊಡಬೇಕು. ಎರಡನೇದಾಗಿ ಅದರ ಬಾಯಲ್ಲಿ ಹುಣ್ಣು ವಾಸಿ ಆಗ್ಲಿಕ್ಕೆ ಬೋರೋಗ್ಲಿಸರಿನ್ನು ಅಥವಾ ಬಾಯಿಗೆ ಸ್ವಲ್ಪ ಉರಿಯಾಗಲಿದ ರೀತಿಯಲ್ಲಿ ಕೆಲವೊಂದು ಔಷಧಿಗಳನ್ನು ಲೇಪನ ಮಾಡಬೇಕಾಗ್ತದೆ. ಎರಡನೇದಾಗಿ ಜ್ವರ ಇದ್ರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಬೇಕಾಗ್ತದೆ. ಮತ್ತೆ ಕಾಲಲ್ಲಿ ಹುಣ್ಣು ಜಾಸ್ತಿ ಇದ್ರೆ ಅದಕ್ಕೆ ಕೆಲವೊಮ್ಮೆ ಗೊರಸುಗಳ ಮಧ್ಯೆ ಶುಚಿಗೊಳಿಸಿಬಿಟ್ಟು ಔಷಧಿನ ಹಚ್ಚಬೇಕಾಗತ್ತೆ. ಮತ್ತು ತೀವ್ರ ರೀತಿಯಲ್ಲಿ ಗಾಯ ಏನಾರಿದ್ರೆ ಅದಕ್ಕೆ ವಾಸಿ ಆಗ್ಲಿಕ್ಕೆ ಬೇಕಾದಂತ ಆಂಟಿಬಯೋಟಿಕ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಸಾಮಾನ್ಯವಾಗಿ ಚೆನ್ನಾಗಿ ಆರೈಕೆ ಮಾಡಿದ್ರೆ ಸುಮಾರಾಗಿ 4-6 ದಿವಸದಲ್ಲಿ ಗುಣಪಡಿಸಬಹುದು. ಆದರೆ ಒಮ್ಮೆ ಗುಣ ಆದಂತ ಜಾನುವಾರುಗಳು ಕೂಡ ಅದರ ಒಂದು ಉತ್ಪಾದನಾ ಸಾಮರ್ಥ್ಯ ಬಹಳ ಕಡಿಮೆ ಆಗುತ್ತೆ. ಸೊ ಮೊದಲಿನ ಸ್ಥಿತಿ ತಲುಪೋದು ಬಹಳ ಕಷ್ಟ. ಅದರ ಉತ್ಪಾದನೆ ಸುಮಾರು 40% ನಷ್ಟ ಆಗೋಗಿರುತ್ತೆ. ಹಾಗಾದ್ರೆ ಬರೆದಿರೋ ಹಾಗೆ ಹೇಗೆ ನೋಡ್ಕೋಬಹುದು ಅಂತೀರಿ? ಮುಖ್ಯವಾಗಿ ಎರಡು ರೀತಿಯ ಕಾರ್ಯಕ್ರಮ. ಒಂದು, ಲಸಿಕೆಯನ್ನು ಹಾಕಿಸ್ಕೊಳ್ಳುವಂಥದ್ದು. ಬಟ್ ಲಸಿಕೆ ಕಾರ್ಯಕ್ರಮದಲ್ಲಿ ಏನು ತಿಳ್ಕೊಬೇಕಂದ್ರೆ, ನಾವೊಂದು ಸಾಮಾನ್ಯವಾಗಿ ಏನು ಹೇಳ್ತೀವಿ, ವ್ಯಾಕ್ಸಿನೇಷನ್ ಇಸ್ ನಾಟ್ ಆನ್ ಇನ್ಶೂರೆನ್ಸ್ ಅಗೇನ್ಸ್ಟ್ ಡಿಸೀಸ್ ಅಂತ. ಸೊ ಆ ವ್ಯಾಕ್ಸಿನ್ ಮಾಡಿದ ಕೂಡಲೇ ನಿಮಗೆ ಕಾಯಿಲೆ ಬರೋದೇ ಇಲ್ಲ ಅಂತಲ್ಲ. ಕಾಯಿಲೆ ಬರುವ ಸಾಧ್ಯತೆ ಬಹಳ ಕಡಿಮೆ ಇರ್ತದೆ. ಕೆಲವೊಮ್ಮೆ ಬಂದರೂ ಅದರ ತೀವ್ರತೆ ಕಮ್ಮಿ ಇರುತ್ತೆ, ಸಾವು ನೋವು ಉಂಟಾಗಲ್ಲ, ಸಾವು ನೋವಿನ ಪ್ರಮಾಣ ಕಡಿಮೆ ಇರಬಹುದು. ಸೊ ಅದರಿಂದಾಗಿ ಲಸಿಕೆ ಹಾಕ್ಸೋದು ಬಹಳ ಮುಖ್ಯ ಆಗಿರ್ತದೆ. ಎರಡನೇದಾಗಿ ಜೈವಿಕ ಭದ್ರತೆ ಅಥವಾ ಸಂರಕ್ಷಣೆ ಬಹಳ ಮುಖ್ಯ ಆಗಿರ್ತದೆ. ಯಾವುದೇ ಒಂದು ಹೊಸ ಜಾನುವಾರುಗಳು ಬಂದಾಗ ಅದನ್ನು ಕನಿಷ್ಠ ಪಕ್ಷ 21-28 ದಿವಸ ಹೊರಗಡೆ ಇಡಬೇಕು. ಮತ್ತೆ ನಿಮ್ಮ ಜಾನುವಾರು ಕೊಟ್ಟಿಗೆಗೆ ಈ ರೋಗಗ್ರಸ್ತ ಪ್ರದೇಶದಿಂದ ಅಥವಾ ಹೊಸಬರನ್ನ ಅನಾವಶ್ಯಕವಾಗಿ ಒಳಗಡೆ ಬಿಡಬಾರದು. ಆಮೇಲೆ ಕೆಲವೊಮ್ಮೆ ಅನಿವಾರ್ಯ ಸಂದರ್ಭಗಳಲ್ಲಿ ಪಕ್ಕದಲ್ಲಿ ರೋಗ ಉಲ್ಬಣಗೊಂಡಿದೆ, ಅಲ್ಲಿಂದ ಜನರು ಯಾರಾದರೂ ಬರೋರಿದ್ದಾರೆ, ಆಹಾರ ಬರುವಂಗಿದ್ರೆ ಅಥವಾ ಪಶುವೈದ್ಯರು ಅಥವಾ ಯಾರಾದರೂ ಬರಬಹುದು, ಅಂತ ಸಂದರ್ಭದಲ್ಲಿ ಕೊಟ್ಟಿಗೆ ಪ್ರವೇಶಿಸುವ ಮೊದಲು ಅವರ ಕೈ ಚಂದ ತೊಳೆಸ್ಕೊಂಡಿರ್ಬೇಕು, ಕಾಲಿಗೆ ರೋಗ ನಿರೋಧಕ ಯಾವುದಾದ್ರೂ ವಸ್ತುವನ್ನು ಸಿಂಪರಣೆ ಮಾಡಬೇಕು. ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಏನು ಸಾಮಾನ್ಯವಾಗಿ ಕರಿತೀವಿ, ಅಥವಾ ಲಿಕ್ವಿಡ್ ಫಾರ್ಮ್ ಆಫ್ ಬ್ಲೀಚಿಂಗ್ ಪೌಡರ್, ಇದನ್ನ ಬಳಸಿಬಿಟ್ಟು ಅದರಲ್ಲಿ ಅವರ ಕಾಲಿನ ಅಥವಾ ಬೂಟ್ ಅಥವಾ ಏನು ಸೋಂಕನ್ನು ಕಡಿಮೆ ಮಾಡಿಸ್ಕೊಂಡು ಆಮೇಲೆ ಅವ್ರನ್ನ ಒಳಗೆ ಬಿಡಬೇಕು. ಈ ಜೈವಿಕ ಭದ್ರತೆಯ ಕ್ರಮವನ್ನು ಹೌದು. ಆಮೇಲೆ ರೋಗಗ್ರಸ್ತ ಏನಾದರೂ ಜಾನುವಾರುಗಳು ಸುತ್ತಮುತ್ತ ಇದ್ರೆ ಅದರ ಜೊತೆ ಆರೋಗ್ಯವಂತ ಜಾನುವಾರುಗಳನ್ನ ಸೇರಿಸಲಿಕ್ಕೆ ಬಿಡಬಾರದು. ಇದು ಬಹಳ ಮುಖ್ಯ ಆಗಿರ್ತದೆ. ನಮ್ಮ ಜಾನುವಾರುಗಳಲ್ಲಿ ಒಂದು ಕಾಲ್ಬಾಯಿ ಜ್ವರ ಬಂದರೂ ಕೂಡ ಅದನ್ನು ಪ್ರತ್ಯೇಕಿಸಬೇಕಾಗುತ್ತೆ. ಖಂಡಿತವಾಗಿ ಅದನ್ನು ಪ್ರತ್ಯೇಕಿಸೋದಂದ್ರೆ ಬಹಳಷ್ಟು ಜನ ಅದನ್ನು ಒಂದು ದಾರಿನಲ್ಲಿ ಕಟ್ಟಿರ್ತಾರೆ. ಸೊ ಅಲ್ಲಿ ಬೇರೆ ಜಾನುವಾರುಗಳು ಅದೇ ದಾರಿನಲ್ಲಿ ಓಡಾಡ್ತಿರ್ತವೆ, ಆತರ ಮಾಡಬಾರ್ದು. ಇದನ್ನ ಬೇರೆ ಜಾನುವಾರುಗಳು ಓಡಾಡದ ಅದಕ್ಕೆ ಸಂಪರ್ಕಕ್ಕೆ ಬರದ ಸ್ಥಳದಲ್ಲಿ ಕಟ್ಟಿಡಬೇಕು. ಇನ್ನೊಂದು ತಾವು ಹೇಳಿದ್ದು ರೇಬಿಸ್ ಅಂತ, ಹುಚ್ಚು ನಾಯಿ ರೋಗ, ಅದು ಜಾನುವಾರುಗಳಲ್ಲೂ ಕೂಡ ಕಂಡು ಬರಬಹುದು. ಹೌದೌದು, ಈ ನಾಯಿ ಹುಚ್ಚು ಈಗ ಬಹಳಷ್ಟು ಸಲ ಈ ಹುಚ್ಚಿಡದ ನಾಯಿಗಳು ಫ್ಯೂರಿಯಸ್ ಫಾರ್ಮ್ ಅಲ್ಲಿ ಅಥವಾ ತೀವ್ರವಾಗಿ ಹೌದು ಕಚ್ಕೊಂಡು ಹೋಗ್ತಾವಲ್ಲ, ಆಗ ಈ ಜಾನುವಾರುಗಳು ಮೇಯಕ್ಕೆ ಬಿಟ್ಟಲ್ಲಿ ಬಂದು ಕಚ್ಚಿಬಿಟ್ಟು ಹೋಗ್ಬಿಟ್ಟಿರ್ತದೆ. ಬಹಳಷ್ಟು ಸಲ ಅದು ಗೊತ್ತೇ ಆಗೋದಿಲ್ಲ, ಯಾಕಂದ್ರೆ ಅದು ಬಂದು ಹೇಳಲ್ಲ ನನಗೆ ನಾಯಿ. ಸೊ ಯಾವಾಗ ಅದು ಗಾಯ ಕೂಡ ಎದ್ದು ಕಾಣಿಸಲ್ಲ ಅಂತ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿ ಕೂಡ ಈ ರೇಬಿಸ್ ರೋಗ ಬರ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಜಾನುವಾರುಗಳಲ್ಲಿ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದ್ರೆ ರೋಗಾಣು ಸೇರಿ ರೋಗ ಉಲ್ಬಣ ಆಗುವ ಸಮಯ ಅದು ಬಹಳಷ್ಟು ಕಡಿಮೆ ಇರ್ತದೆ. ಓಹೋ, ನಾಯಿಗಳಲ್ಲಿ ಸಾಮಾನ್ಯವಾಗಿ 28-2 ಅಂದ್ರೆ 60 ದಿವಸದವರೆಗಿದ್ರೆ, ದನಗಳಲ್ಲಿ 7-14 ದಿವಸದಲ್ಲಿ ರೋಗ ಉಲ್ಬಣಗೊಂಡ್ಬಿಡುತ್ತೆ. ಸೊ ಇದು ಒಂದು ವಿಶೇಷ, ಇದು ಅಂದ್ರೆ ಅದರ ಸೆನ್ಸಿಟಿವಿಟಿ ಈ ದನಗಳ ಸೂಕ್ಷ್ಮತೆ ಜಾಸ್ತಿ ಇದೆ. ಸೊ ಅದರಿಂದಾಗಿ ಬಹಳಷ್ಟು ಸಲ ಈ ನಾಯಿ ಕಚ್ಚಿದ್ದು ಗೊತ್ತಾಗಿ ವ್ಯಾಕ್ಸಿನೇಷನ್ ಶುರು ಮಾಡಿದ್ರು ಕೂಡ ಆ ವ್ಯಾಕ್ಸಿನೇಷನ್ ಮುಗಿಯುವ ಮೊದಲೇನೆ ರೋಗದ ಲಕ್ಷಣಗಳು ಕಂಡು ಬಂದು ಆ ಹಸು ಸಾವನ್ನಪ್ಪುವ ಸಾಧ್ಯತೆ ಇರುತ್ತೆ, ರೋಗ ಬಂದ್ಬಿಟ್ಟಿರುತ್ತೆ. ಹೌದು, ಅದರಿಂದಾಗಿ ಪ್ರಿವೆಂಟಿವ್ ಆಗಿ ನೀವು ಏನು ನಾಯಿಗಳಿಗೆ ವರ್ಷಕ್ಕೆ ಲಸಿಕೆಯನ್ನು ಹೇಗೆ ಹಾಕಿಸ್ಕೊಳ್ತೀರಾ, ಅದೇ ರೀತಿ ಹಸುಗಳಿಗೆ ಕೂಡ ಹಾಕಿಸ್ಕೊಂಡ್ರೆ ಏನು ತಪ್ಪೇನಿಲ್ಲ, ವರ್ಷಕ್ಕೊಂದ್ಸರಿ ಹಾಕಿಸ್ಬೇಕು. ಹೌದು ಹೌದು, ವರ್ಷಕ್ಕೆ. ಹೌದು, ಅಲ್ಲಿ ಇನ್ನೊಂದೇನೆಂದ್ರೆ ರೇಬಿಸ್ ಲಸಿಕೆಯನ್ನು ಅಡ್ವಾನ್ಸ್ ಆಗಿ ಹಾಕಿಸ್ಕೊಂಡ್ರೆ ತುಂಬ ಹೆಚ್ಚು ಪರಿಣಾಮಕಾರಿ, ಅದು ವೆರಿ ಎಫೆಕ್ಟಿವ್. ಕಚ್ಚಿದ ಮೇಲೆ ನೀವು 4-5 ಇಂಜೆಕ್ಷನ್ ಹಾಕಿಸೋ ಬದಲು ಅದನ್ನು ಮೊದಲೇ ಹಾಕಿಸ್ಕೊಂಡ್ರೆ ಖಂಡಿತವಾಗಿ ಅದು ಹೆಚ್ಚು ಪರಿಣಾಮಕಾರ. ನಮ್ಮ ಸಾಕು ನಾಯಿಗಳಲ್ಲದೇ ಈ ಜಾನುವಾರುಗಳು ಕೂಡ ಲಸಿಕೆ ಹಾಕಿಸ್ಕೋಬೇಕು, ಹಾಕ್ಸಿದ್ರೆ ಒಳ್ಳೇದು. ಹೌದು, ಖಂಡಿತವಾಗಿ ಒಳ್ಳೇದಾಗತ್ತೆ. ಇನ್ನೊಂದು ಹೇಳಿದ್ದು ತಾವು ಎಫಿಮೆರಲ್ ರೋಗ ಅಂತ. ಹೌದೌದು, ಏನು ಈ ರೀತಿ ಅಂದ್ರೆ, ಇದು ಒಂದು ವೈರಸ್ನಿಂದ ಬರುವಂತದ್ದು. ಸೊ ಇದರಲ್ಲಿ ತೀವ್ರತೆ ಬಹಳ, ಜ್ವರ ತುಂಬಾ ಬರುತ್ತೆ ಆದ್ರೆ ಸಾವು ನೋವು ಆಗೋದಿಲ್ಲ. ಮತ್ತೆ ಅದು ಯಂಗ್ ಎನಿಮಲ್ಸ್ ಅಂದ್ರೆ ಈ ಚಿಕ್ಕ 1-2 ವರ್ಷದ ಕರುಗಳಲ್ಲಿ, ಕಡಸುಗಳಲ್ಲಿ ಅಂತೇಳಿ ಪಡ್ಡೆಗಳು ಅಂತ ಹೇಳಿದ್ರು ಅದರಲ್ಲೇ ಜಾಸ್ತಿ ಕಂಡು ಬರುತ್ತೆ. ಮತ್ತೆ ಮೊದಲನೇ ಸಲ ಏನು ಗಬ್ಬ ಧರಿಸ್ತಿರ್ತದಲ್ಲ ಅಂತ ಜಾನುವಾರುಗಳಲ್ಲಿ ಜಾಸ್ತಿ ಇರ್ತದೆ. ಇದರ ವೈರಸ್ನಿಂದ ಬಂದ ಕಾಯಿಲೆ ಬಂದಾಗ ಅತಿಯಾದ ಜ್ವರ ಇರುತ್ತೆ, ಆಹಾರ ಸೇವಿಸೋದಿಲ್ಲ, ಮೂಗಲ್ಲಿ ಒಂಥರ ದ್ರವ ಸುರಿತಾ ಇರ್ತದೆ, ಕೆಲವೊಮ್ಮೆ ಅದು ಕೈ ಅಥವಾ ಕಾಲನ್ನು ಕುಂಟತಾ ಇರ್ತದೆ, ನೋವು ಮುಟ್ಟದಾಗ ನೋವೇನಿರಲ್ಲ ಬಟ್ ಅದು ಕುಂಟತಾ ಇರ್ತದೆ, ಯಾಕಂದ್ರೆ ಅದರ ಗಂಟುಗಳಲ್ಲಿ ಒಂಥರ ಜ್ವರದಿಂದ ನೋವು ಬಂದಿರುತ್ತೆ, ನೋಡಿದ್ರೆ ಏನು ಗಾಯ ಏನು ಕಾಣಿಸಲ್ಲ. ಸೊ ಇದು ಒಂದು ಸೀಸನಲ್ ಕಾಯಿಲೆ, ಅಂದರೆ ವಾತಾವರಣದಲ್ಲಿ ಮಳೆಗಾಲ ಹೋಗಿ ಬೇಸಿಗೆ ಶುರು ಆಗುವ ಸಮಯದಲ್ಲಿ ಅಥವಾ ಬೇಸಿಗೆ ಮುಗಿದು ಮಳೆಗಾಲ ಶುರು ಆಗುವ ಸಮಯದಲ್ಲಿ, ಒಂದು ಸಂಕ್ರಮಣ ಕಾಲ ಅಂತೀವಲ್ಲ ಬದಲಾವಣೆ ಕಾಲ, ಹೌದು ಆ ಸಮಯದಲ್ಲಿ ಬರ್ತದೆ. ಬಹಳಷ್ಟು ಸಲ ಇದಕ್ಕೆ ಜ್ವರ ನಿರೋಧಕ ಔಷಧಿ ಕೊಟ್ಟರೆ ವಾಸಿ ಆಗಿಬಿಡುತ್ತೆ ಮತ್ತು ಇದರಿಂದ ಪ್ರಾಣ ಹಾನಿಯಾಗುವಂಥ ಸಾಧ್ಯತೆ ಬಹಳ ಕಡಿಮೆ. ಆದರೆ ಆ ಸಮಯದಲ್ಲಿ ಅವುಗಳನ್ನು ಸ್ವಲ್ಪ ಬೆಚ್ಚಗಿನ ಪ್ರದೇಶದಲ್ಲಿ ಕಟ್ಕೊಂಡು ಅದಕ್ಕೆ ಸ್ವಲ್ಪ ಆರೈಕೆ ಮಾಡಿಬಿಟ್ರೆ ಖಂಡಿತವಾಗಿ ಅದರಿಂದ ಗುಣಮುಖ ಪಡಿಬಹುದು, ಇದಕ್ಕೆ ಯಾವುದೇ ಲಸಿಕೆ ಹಾಕಿಸುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದು ಈ ಶ್ವಾಸಕೋಶಕ್ಕೆ ಬರುವಂಥ ಕಾಯಿಲೆ ಅಂತ IBR ಅಂತ, ಹೌದು ಹೌದು, ಈ ರೋಗದ ವಿಶೇಷತೆ ಏನು ಅಂತೀರಿ? ಅದೇ ಇನ್ಫೆಕ್ಷಿಯಸ್ ಬೊವೈನ್ ರೈನೋಟ್ರೇಕೈಟಿಸ್ ಅಂತ ಹೇಳ್ತೀವಿ, ಅಂದರೆ ಇದು ಈ ದನಗಳಲ್ಲಿ ಬರುವಂಥ ಒಂದು ಸಾಂಕ್ರಾಮಿಕ ರೋಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಶ್ವಾಸಕೋಶಕ್ಕೆ. ಮತ್ತು ಇದರ ಮುಖ್ಯವಾದ ಸಮಸ್ಯೆ ಏನಂದರೆ ಈ ರೋಗದಲ್ಲಿ ಭಾಳಷ್ಟು ಸಲ ಸಾವನ್ನಪ್ಪದಿರ್ಬೋದು. ನಮ್ಮ ದೇಶೀಯ ದನಗಳು ಈ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರೋದ್ರಿಂದ ಸಾವನ್ನಪ್ಪದೇ ಇರ್ಬೋದು. ಕೆಲವೊಮ್ಮೆ ಚಿಕ್ಕ ಕರುಗಳಲ್ಲಿ ಮಾತ್ರ ಇದು ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಇನ್ಫೆಕ್ಷನ್ ಆಗಿಬಿಟ್ಟು ಚಿಹ್ನೆಗಳನ್ನು ತೋರಿಸ್ತದೆ. ಆದರೆ ಸಂತಾನ ಉತ್ಪತ್ತಿಗೆ ಬಳಸುವಂತ ಹೋರಿಗಳು ಕೋಣಗಳು ಸೊ ಅವುಗಳಿಂದ ಈ ಆ ಕೋಣಗಳು ಹೋರಿಗಳಲ್ಲಿ ಏನು ಈ ಕಾಯಿಲೆ ಸೇರ್ಕೊಂಡ್ ಬಿಟ್ರೆ ಅದು ಯಾವ ಹಸುಗಳಿಗೆ ಕ್ರಾಸ್ ಆಗಿದೆ ಅಥವಾ ಅಂತ ಒಂದು ಶುದ್ಧ ಹೋರಿಯ ವೀರ್ಯವನ್ನು ಸಂಗ್ರಹ ಮಾಡಿ ಬೇರೆ ಕಡೆ ಕಳಿಸಿದ್ರು ಕೂಡ ಅದರ ಮೂಲಕ ಕೂಡ ಈ ರೋಗ ಬೇರೆ ಜಾನುವಾರುಗಳಿಗೆ ಹರಡ್ಬಿಡುತ್ತೆ. ಸೊ IBR ಲಸಿಕೆ ಕೂಡ ಲಭ್ಯ ಇದೆ. ಮುಖ್ಯವಾಗಿ ಈ ಒಂದು ಸಂತಾನೋತ್ಪತ್ತಿಗೆ ಬಳಸುವಂತ ಹೋರಿಗಳಿರ್ಬೋದು ಕೋಣಗಳಿರ್ಬೋದು ಮತ್ತು ಹಸುಗಳನ್ನ ರಕ್ತ ಪರೀಕ್ಷೆ ಮಾಡಿಬಿಟ್ಟು ಅದನ್ನು ಸ್ಕ್ರೀನಿಂಗ್ ಮಾಡಿಸಿ ಯಾವುದಕ್ಕೆ ರೋಗ ಉತ್ಪತ್ತಿ ಇದೆ ಅಂತವನ್ನ ಈ ಸಂತಾನೋತ್ಪತ್ತಿಗೆ ಬಳಸಬಾರದು. ಎರಡನೇದಾಗಿ ಈ ರೋಗ ಮೈಲ್ಡ್ ಫಾರ್ಮ್ ಅಲ್ಲಿ ಅಥವಾ ರೋಗದ ಲಕ್ಷಣಗಳನ್ನು ತೋರಿಸದೇ ಇದ್ರೂ ಕೂಡ ಹಸು ಗರ್ಭ ಧರಿಸಿದಾಗ ಅದು ಅಬಾರ್ಷನ್ ಆಗುತ್ತೆ, ಗರ್ಭಪಾತ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಗರ್ಭಪಾತ ಮೊದಲ ಹಂತದ ಗರ್ಭಾವಸ್ಥೆನಲ್ಲಿ ಅಂದ್ರೆ 3-4 ತಿಂಗಳ ಗರ್ಭಾವಸ್ಥೆನಲ್ಲಿ ಅಬಾರ್ಷನ್ ಆಗ್ತದೆ. ಇದು ಈ ರೋಗದ ಲಕ್ಷಣ. ಮತ್ತೆ ಇದಕ್ಕೆ ಸರಿಯಾದ ರೋಗದ ಚಿಕಿತ್ಸೆ ಇಲ್ಲ, ಅಂತ ಜಾನುವಾರುಗಳನ್ನು ವಂಶಾಭಿವೃದ್ಧಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ಈ ರೋಗ ಬರದ ರೀತಿಯಲ್ಲಿ ಜೈವಿಕ ಭದ್ರತೆಯನ್ನು ಮಾಡ್ಕೋಬೇಕು. ಸೋಂಕು ಇಲ್ಲದಂತ ಹೋರಿಗಳಿಂದ ಮಾತ್ರ ಅದನ್ನು ವಂಶಾಭಿವೃದ್ಧಿಗೆ ಅದನ್ನು ಬಳಸಬೇಕು. ಮುಖ್ಯವಾಗಿ ಎಲ್ಲಿ ಈ ರೀತಿ ಅಬಾರ್ಷನ್ ಆಗ್ತಾ ಇದೆ ಅವುಗಳ ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಅಂಥವುಗಳ ಜೊತೆ ಬೇರೆ ಪ್ರಾಣಿಗಳ ಸಂಪರ್ಕವನ್ನು ನಿಷೇಧ ಮಾಡಬೇಕಾಗತ್ತೆ. ಇದರಿಂದ ಈ ರೋಗವನ್ನು ತಡೆಗಟ್ಟಬಹುದು ಮತ್ತೆ ಚಿಕಿತ್ಸೆ ನೀಡಿ ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬ್ರುಸಲೋಸಿಸ್ನಲ್ಲೂ ಕೂಡ ಗರ್ಭಪಾತ ಆಗ್ತಾ ಇರುತ್ತೆ. ಹೌದು, ಬ್ರುಸಲೋಸಿಸ್ ಅದು ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ. ಅದರಲ್ಲಿ ಇನ್ನೊಂದೇನಂದ್ರೆ ಅದು ಮನುಷ್ಯರಿಗೆ ಕೂಡ ಹರಡುತ್ತೆ, ಬಹಳ ಅಪಾಯಕಾರಿ. ಅದು ಕಂದು ರೋಗ ಅಂತ ಏನು ಹೇಳ್ತೀವಿ ಅದು. ಸೊ ಅದರಲ್ಲಿ ಕೊನೆಯ ಹಂತದ ಗರ್ಭ ಅಬಾರ್ಷನ್ ಆಗುತ್ತೆ. IBR ನಲ್ಲಿ ಮೊದಲ ಹಂತದ ಪ್ರಾರಂಭದಲ್ಲಿ ಮೂರುವರೆ ತಿಂಗಳಲ್ಲಿ, ಅದರಲ್ಲಿ ಸಾಮಾನ್ಯವಾಗಿ 7 ತಿಂಗಳ ಆದ್ಮೇಲೆ ಅಬಾರ್ಷನ್ ಆಗುತ್ತೆ. ಇದು ಎರಡಕ್ಕೆ ಮುಖ್ಯವಾದಾಗಿ ಇರುವಂತ ವ್ಯತ್ಯಾಸ. ಬಹಳಷ್ಟು ಜಾನುವಾರುಗಳಲ್ಲಿ ಎರಡೂ ರೋಗಾಣುಗಳು ಇರುವ ಸಾಧ್ಯತೆ ಕೂಡ ಇರುತ್ತೆ. ಓಹೋ, ಕಂಬೈನ್ಡ್ ಇನ್ಫೆಕ್ಷನ್ ಇರುತ್ತೆ. ಅಂದ್ರೆ ಬ್ರುಸಲಾಸಿಸ್ಗೆ ಬರುವಂತ ಒಂದು ಬ್ಯಾಕ್ಟೀರಿಯಾ, ಹೌದು, IBR ಸಂಬಂಧಪಟ್ಟ ಒಂದು ವೈರಸ್, ಎರಡು ವೈರಸ್ ಎರಡೂ ಒಂದೇ ಜಾನುವಾರಲ್ಲಿ ಇರುವ ಸಾಧ್ಯತೆ ಬಹಳಷ್ಟು ಸಲ ಇರುತ್ತೆ. ಎರಡು ಜೊತೆಗೆ ಇದ್ರೆ ಮುಂಚಿತವಾಗಿನೇ ಗರ್ಭಪಾತ ಆಗುತ್ತೆ. ಹೌದು, ಒಟ್ಟಾರೆ ಈ ವೈರಸ್ ರೋಗಗಳ ವಿರುದ್ಧ ನಾವು ಈ ಜೈವಿಕ ಭದ್ರತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದೌದು, ಇಲ್ಲಿ ಬಹಳವಾಗಿ ಎರಡು ರೀತಿಯಿಂದ, ಒಂದು ನಾವು ಲಸಿಕೆಯನ್ನು ಹಾಕಿಸುವಂಥದ್ದು, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನೀವು ಲಸಿಕೆಯನ್ನು ಹಾಕಿಸ್ಬೇಕು. ಉದಾಹರಣೆಗೆ ಕಾಲುಬಾಯಿ ಜ್ವರ ಅಂದರೆ ನಿಮ್ಮಲ್ಲಿ ಕಾಯಿಲೆ ಬರಲಿ ಬರದಿರಲಿ ಲಸಿಕೆಯನ್ನು ಹಾಕಿಸ್ಲೇಬೇಕು. ಈ ಚರ್ಮ ಗಂಟು ರೋಗ ಮುಖ್ಯವಾಗಿ ಎಲ್ಲಿ ರೋಗ ಇದೆ ಆಗ ನಮ್ಮ ಇಲಾಖೆಯವರು ತಿಳಿಸಿದಾಗ ಕೂಡಲೇ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು, ನಿರಾಕರಿಸಬಾರ್ದು. ಮತ್ತೆ ಸುತ್ತಮುತ್ತಲ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ LST ಚರ್ಮಗಂಟು ರೋಗ ಇದ್ರೆ ಅದರ 5 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಲಸಿಕೆಯನ್ನ ರಿಂಗ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಆತರ ವ್ಯಾಕ್ಸಿನ್ ಮಾಡಿದಾಗ ಅದು ಮುಂದೆಗೆ ಹರಡಿಕೊಂಡು ಹೋಗೋದು ತಪ್ಪುತ್ತೆ. ಯಾಕಂದ್ರೆ ಇದು ಮುಖ್ಯವಾಗಿ ನೊಣ ಸೊಳ್ಳೆ ಇಂಥದ್ರಿಂದ ಕಡಿತದಿಂದ ಬರುತ್ತೆ. ಸೊ ಅದು ತೀವ್ರವಾಗಿ ಹತ್ತಿರದ ಊರುಗಳಿಗೆ ಸ್ಪ್ರೆಡ್ ಆಗ್ತದೆ. ಸೊ ಅಲ್ಲಿ ವ್ಯಾಕ್ಸಿನೇಷನ್ ಆಗಿದ್ರೆ ಮುಂದೆಗೆ ಅದು ಹರಡುವ ಪ್ರಮಾಣ ಅಥವಾ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ರೇಬಿಸ್ಗೆ ಖಂಡಿತವಾಗಿ ಅವಶ್ಯಕತೆ, ಈ ವರ್ಷದಿಂದ ಅದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿ ರೂಪುಗೊಳ್ತಾ ಇದೆ. ಭವಿಷ್ಯ ಎಲ್ಲರೂ ಸಹಕಾರ ನೀಡಿದ್ರೆ ರೇಬಿಸ್ ರೋಗವನ್ನು ಕೂಡ ಬಹಳ ಪರಿಣಾಮಕಾರಿಯಾಗಿ ಲಸಿಕೆ ಮೂಲಕ ನಿಯಂತ್ರಣ ಮಾಡಬಹುದು. ಇವತ್ತು ಪಶುಪಾಲನಾ ಇಲಾಖೆ ಕೂಡ ಸಾಕಷ್ಟು ಈ ರೋಗಗಳನ್ನು ತಡೆಗಟ್ಟೋದಕ್ಕೆ ಶ್ರಮಿಸ್ತಾ ಇದೆ. ಹೌದು, ಲಸಿಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಅಂತ ಸಂದರ್ಭದಲ್ಲಿ ನಮ್ಮ ರೈತರು ಇಲಾಖೆ ಜೊತೆಯಲ್ಲಿ ಸ್ಪಂದಿಸಿ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜಾನುವಾರುಗಳನ್ನು ಈ ವೈರಸ್ನಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಸಂರಕ್ಷಿಸ್ಕೋಬಹುದು. ಹೌದು, ಭಾಳಷ್ಟು ವರ್ಷಗಳ ಹಿಂದೆ ರೈತರೇ ಹೋಗ್ಬಿಟ್ಟು ನಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸ್ಕೊಡಿ ಅಂತ ಬೇಡ್ಕೊಳ್ಬೇಕಿತ್ತು. ಇವತ್ತು ಆಗಿಲ್ಲ, ಮನೆ ಬಾಗಿಲಿಗೆ ಬರ್ತಾ ಇದೆ. ಹೌದೌದು, ಅದೊಂದು ಬದಲಾವಣೆ ಆಗಿದೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜಾನುವಾರುಗಳನ್ನು ಕಾಡುವಂತಹ ವೈರಸ್ನಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಬಿ ಚಿದಾನಂದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-82-17-32. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-82-17-32. ತುಂಬ ಸಂತೋಷ ಡಾಕ್ಟರ್ ಚಿದಾನಂದ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವೈರಸ್ನಿಂದ ಜಾನುವಾರುಗಳಿಗೆ ಬರುವಂತಹ ವಿವಿಧ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಅಡಿಕೆ ಕೊಯ್ಲಿನ ಸೀಸನ್, ಕಾರ್ಮಿಕರ ಕೊರತೆ, ದುಬಾರಿ ವೇತನ ಇದೆಲ್ಲದರ ನಡುವೆ ಅಡಿಕೆ ಮರ ಏರೋದು, ಮದ್ದು ಸಿಂಪರಣೆ ಎಲ್ಲ ಕಷ್ಟಕರ ಕೆಲಸ. ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಯಂತ್ರಗಳ ಬಳಕೆ. ಇದೀಗ ನೂತನ ತಂತ್ರಜ್ಞಾನದ ಅತ್ಯಂತ ಹಗುರವಾದ ಗುಣಮಟ್ಟದ 30-80 ಅಡಿ ಕಾರ್ಬನ್ ದೋಟಿಗಳು ಅಲ್ಲದೆ ಎಲ್ಲ ರೀತಿಯ ಕೃಷಿ ಯಂತ್ರೋಪಕರಣಗಳು ಕುಶಾಲನಗರದ ಸಾಯಾ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಾ ಎಂಟರ್ಪ್ರೈಸಸ್ ಕುಶಾಲನಗರ. ಕಾಲ್ 8197-922-852 ಅಥವಾ 8792-055-852. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,250 ರೂಪಾಯಿಯಿಂದ 28,000 ರೂಪಾಯಿಗಳು, ಅರಬಿಕಾ ಚೆರಿ 13,300 ರೂಪಾಯಿಯಿಂದ 15,700 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿ, ರೋಬಸ್ಟಾ ಚೆರಿ 10,400 ರೂಪಾಯಿಯಿಂದ 11,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಶ್ರೋತೃಗಳು ಸಂಪರ್ಕಿಸಬೇಕಾದ ಸಂಖ್ಯೆ 0827-22-22-8558. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನೆದರ ಸುದ್ದಿ. ಬೆಂಗಳೂರು ದೊಮ್ಲೂರ್ಲ ವಾಸೈಂಜ ಪಟ್ಟಚಿರುವಂಡ ಒಕ್ಕಪಟ್ಟೆದಾರ ಬಿ ಅಯ್ಯಪ್ಪ ಅಪ್ಪುಣು ಎಂಗ 99ನೇ ಬೈತಲೆ ಇಂದು ಪೊಲಾಕ ಅಟ್ಟೆ ಕಾಲು ಗಂಟೆಗೆ ಮರಣ ಪಟ್ಟಿತ್ತು. ಪಟ್ಟಚಿರುವಂಡ ಬಿ ಅಯ್ಯಪ್ಪ ಅಪ್ಪುಣು ಎಂಗಡ ಚಾವು ಕೂಟೋ ಬೆಂಗಳೂರು ಮಾರತಹಳ್ಳಿ ಬಸವನಗರತ್ತು ವಾಸವುಳ್ಳ ಮೋವ ಐಚಟ್ಟಿರ ವಿದ್ಯಾ ಕಾರ್ಯಪ್ಪ ಎಂಗಡ ಮನೇಲಿ ಆಖರಿ ಕಾರ್ಯ ನಾಳೆ ಮಧ್ಯಾಹ್ನ 3 ಗಂಟೆಗೆ ಕಲ್ಪಳ್ಳಿ ಕ್ರಿಮಿಟೋರಿಯಂಲಿ ನಡಪ. ಬಲಮುರಿ ಗ್ರಾಮದ ನಿವೃತ್ತ ಸಿಆರ್ಪಿಎಫ್ ಯೋಧ ಪೊನ್ನಚ್ಚನ ಮನೆ ಸುಬ್ಬಯ್ಯ ಅವರು 82ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಪೊನ್ನಚ್ಚನ ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹ ಬಲಮುರಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವೀನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಆಧುನಿಕತೆನ ಮುಟ್ಟದೆ ಬದುಕಿನ ಅನುಭವಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಸಾಹಿತ್ಯದ ಮೂಲಕ ತೋರಿಸಿದ ಹಿರಿಯ ಸಾಹಿತಿಗ ಇಂದು ಯುವ ಪೀಳಿಗೆಗೆ ಸಾಹಿತ್ಯ ರಚನೆ ಮಾಡೋದ್ರ ಬಗ್ಗೆ ಪ್ರೇರಕ ನೀಡುತ್ತಾ ಕವಿ ಕಾಜೂರು ಸತೀಶ್ ಅವರು ತಿಳಿಸಳು. ಅವು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪತ್ರಿಕಾ ಭವನದ ಸಭಾಭಾಡಿಲಿ ನಡೆದ ಹಿರಿಯರ ಕವಿಗೋಷ್ಠಿ ಜಂಬರ್ನ ಉದ್ಘಾಟಿಸಿ ಮಾತಾಡಿದೆ. ಕಾನೂರು ವಲಯದ ಕೋತೂರು ಗ್ರಾಮಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನ ಕೃಷಿ ಕಾರ್ಯಕ್ರಮದಡಿಲಿ ಹೈನುಗಾರಿಕೆ ಮಾಹಿತಿ ಜಂಬರ ಕೃಷಿಕರಾದ ಕೃಷ್ಣ ಅವರ ಮನೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಜಂಬರ್ನ ಉದ್ಘಾಟಿಸಿ ಮಾತನಾಡಿದ ವೈದ್ಯಾಧಿಕಾರಿ ಡಾ ಚಂದ್ರಶೇಖರವು ಹೈನುಗಾರಿಕೆ ಲಾಭದಾಯಕ ಆಗಿದ್ದು ಹಟ್ಟಿ ರಚನೆ ವಿಧಾನಗ ಹಸುಗಳ ಆಯ್ಕೆ, ಕರುಗಳನ್ನ ಸಾಕುವುದು ಮತ್ತು ಅವಕ್ಕೆ ಕೊಡುವ ಊಟದ ಬಗ್ಗೆ, ಹಸುಗಳಿಗೆ ಬರುವ ಸಾಂಕ್ರಾಮಿಕ ರೋಗಗ ಮತ್ತು ಅದಕ್ಕೆ ಹಾಕುವ ಲಸಿಕೆಗಳ ಬಗ್ಗೆ ಮಾಹಿತಿನ ನೀಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ದಿನಾಚರಣೆ 2025 ತಾರೀಕು 15ರ ಸೋಮವಾರ ಹೊತ್ತಾರೆ 10 ಗಂಟೆಗೆ ಗೌಡ ಸಮಾಜ ಮೂರ್ನಾಡಲಿ ನಡೆದಿದೆ. ಈ ಜಂಬರದ ಅಧ್ಯಕ್ಷತೆಯನ್ನು ಶ್ರೀ ಸದಾನಂದ ಮಾವಜ್ಜಿ ವಹಿಸುವೆ. ಉದ್ಘಾಟನೆಯನ್ನು ಶ್ರೀ ಕೊಲ್ಲದ ಗಿರೀಶ್ ಮಾಡುವೆ. ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿನ ಅಭಿವೃದ್ಧಿಗೆ ನಮ್ಮ ಹಿರಿಯರ ಕೊಡುಗೆ ವಿಷಯದ ಮೇಲೆ ಸೂರ್ತಲೆ ಆರ್ ಸೋಮಣ್ಣವು ಮಾತಾಡುವೆ. ಹಾಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಸಮಾಜಗಳ ಪಾತ್ರದಲ್ಲಿ ಚೊಕ್ಕಡಿ ಎನ್ ಅಪ್ಪಯ್ಯವು ಮಾತಾಡುವೆ. ಇದೇ ಸಂದರ್ಭದಲ್ಲಿ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ನಡೆದಿದೆ. ಗೆದ್ದವಕ್ಕೆ ಇನ್ನಾಮ ಸಹ ಹುಟ್ಟು ತಳಿ ಆಯೋಜಕರು ತಿಳಿಸಳು. 66/11 kV ಶನಿವಸಂತೆ ಮತ್ತೆ ಮಲ್ಲಿಪಟ್ಟಣ ವಿದ್ಯುತ್ ವಿತರಣಾ ಕೇಂದ್ರದ ಹೋಗುವ ಶನಿವಸಂತೆ ಪಾಟಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:55 ಮುಟ್ಟ ಅಪ್ಪಶೆಟ್ಟಳ್ಳಿ, ಮಾದ್ರೆ, ಚಿಕ್ಕಕೊಳ್ತೂರು, ದುಂಡಳ್ಳಿ, ಬಿಳಹ, ಹಂಡ್ಲಿ, ಕಿತ್ತೂರು, ಸಂಪಿಗೆದಳ, ಮಾದ್ರಳ್ಳಿ, ಮಣಗಲ್ಲಿ, ಗೌಡಳ್ಳಿ, ಬೀಟಿಕಟ್ಟೆ, ಶುಂಠಿ, ಬಸವನಕೊಪ್ಪ, ಜಾಗಿನಹಳ್ಳಿ, ನಿಡ್ತ, ಚೌಡೇನಹಳ್ಳಿ, ದೊಡ್ಡಳ್ಳಿ, ಹರೇಹೊಸೂರು, ಕೊಡ್ಲಿಪೇಟೆ, ಬೆಸ್ಸೂರು, ನೀರುಗುಂದ, ದೊಡ್ಡಕೊಡ್ಲಿ, ಕ್ಯಾತೆ, ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಇರುದುಲೆ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ನಾಳೆ ಹೊತ್ತಾರೆ 11:30 to 12:00. ಹಾಗೆ ಮಧ್ಯಾಹ್ನ 2:30 to 3:30 ಮುಟ್ಟ ಕೋಣಿಕೊಪ್ಪದ ಉಪವಿಭಾಗ ಕಚೇರಿ ಆವರಣದಲ್ಲಿ, ಹಾಗೆ ತಾರೀಕು 11:30 to 12:30 ಕುಶಾಲನಗರ ಉಪವಿಭಾಗ ಕಚೇರಿ ಆವರಣದಲ್ಲಿ, 2:30 to 3:30 ಸೋಮರಪೇಟೆ ಉಪವಿಭಾಗ ಕಚೇರಿ ಆವರಣದಲ್ಲಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಸೆಸ್ ಮಡಿಕೇರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಆಯಾಯ ಜಾಗದ ಸಾರ್ವಜನಿಕರು ಆಯಾ ತಾರೀಕಿನಂದು ಸಭೆಗೆ ಹಾಜರಾಗಿ ವಿದ್ಯುತ್ತಿಗೆ ಸಂಬಂಧಪಟ್ಟ ತೊಂದರೆ ತಾಪತ್ರೆಗಳನ್ನು ಚರ್ಚಿಸಿ ಬಗೆಹರಿಸಿಕೊಳ್ಳಕ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ತಾರೀಕು 10:00 to 11:00 ಮುಟ್ಟ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಭಾಡಿಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ ಪುಕ್ಕ ಅರ್ಜಿನ ವಿತರಿಸುವೆ. ತುಂಬಿನ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ವಿತರಿಸುವೆ. ಏನಾದ್ರು ಪುಕ್ಕಾರ್ಗ ಇದ್ದರೆ ನಿಗದಿ ಮಾಡಿದ ಪತ್ರದಲ್ಲಿ ಕೊಡಗುತ್ತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಳು. 2024-25 ಸಾಲಿಗೆ ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ವ್ಯಕ್ತಿ ಹಂಗೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಲಿದೆ. ಹಾಗೆ 2025-26 ಸಾಲಿಗೆ ಮಹಿಳಾ ಅಭಿವೃದ್ಧಿ, ಕ್ರೀಡೆ, ಶಿಕ್ಷಣ, ಕಲೆ ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರ ಹೆಂಗಸರಿಗೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿಕೆ ಅರ್ಜಿನ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ ಫೆಬ್ರವರಿ 3 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರನ್ನ ಸಂಪರ್ಕಿಸಕ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ತಾರೀಕು 12:00 to 12:30 ಮುಟ್ಟ ಮಡಿಕೇರಿ ಉಪವಿಭಾಗ ಕಚೇರಿ ಸೆಸ್ ಮಡಿಕೇರಿ ಅವರ ಅಧ್ಯಕ್ಷತೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಪುಕಾರಿಗಿದ್ದರೆ ಸಭೆಯಲ್ಲಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುತ್ತೇಳಿ ಮಡಿಕೇರಿ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಳು. ವಿನಾಶಕಾರಿ ಡ್ರಗ್ಗಿಂದ ಜನರನ್ನು ರಕ್ಷಿಸಿಕೆ, ಡ್ರಗ್ ಮುಕ್ತ ಕರ್ನಾಟಕ ಸಂಕಲ್ಪ ಸಾರುವ ಸಂದೇಶ ಹೊಟ್ಟ ಸ್ತಬ್ಧಚಿತ್ರ ತಾರೀಕು 17ಕ್ಕೆ ಕೊಡಗಿಗೆ ಬಂದಿದೆ. ತಾರೀಕು 18ಕ್ಕೆ ಕುಶಾಲನಗರ ಮತ್ತು ಸೋಮರಪೇಟೆ, ಹಾಗೆ ತಾರೀಕು 19ಕ್ಕೆ ಮಡಿಕೇರಿ ಮತ್ತು ಸಂಪಾಜಿಲಿ ಡ್ರಗ್ ಬಗ್ಗೆ ಜನಜಾಗೃತಿ ಮೆರವಣಿಗೆ ನಡೆದಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ಲಿ ನಾಳೆ ಹಲ್ಲಿನ ವೈದ್ಯರು ಇರುದಲೇ ತಳಿ ಪ್ರಕಟಣೆ ತಿಳಿಸಿತು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕೊಡಗು ಜಿಲ್ಲಾ ಸಂಸ್ಥೆನ ವರ್ಷದ ಮಹಾಸಭೆ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ ಸಭಾಭಾಡಲಿ ಕೊಡಗು ಜಿಲ್ಲೆಯ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಡಿಕೇರಿ, ಕೊಡಗು ಜಿಲ್ಲೆ ಇವರ ವತಿಯಿಂದ 13ನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ನ ಆಯೋಜನೆ ಮಾಡಲಾಗಿತ್ತು. ವ್ಯಾಜ್ಯಪೂರ್ವ ಪ್ರಕರಣಗ, ನ್ಯಾಯಾಲಯಗಳಲ್ಲಿ ಬಾಕಿರುವ ಪ್ರಕರಣಗ, ಹಾಗೆ ಎರಡು ಕಣಿನ ಕಕ್ಷಿದಾರ ರಾಜಿ ಮಾಡಿಕೊಡಿಕೆ ಸರಿಯಾದ ಮಾರ್ಗದರ್ಶನ ನೀಡಲಾಗಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳೋಕೆ ತಿಳಿ ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಯು ತಿಳಿಸಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾತ್. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಿಷಿನ್ ಗಳಿಗಾಗಿ ಸಂಪರ್ಕಿಸಿ ಬಿಡಿ ಜಗದೀಶ್ ರೈ 9449613364. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮದುವೆ ಸಮಾರಂಭಗಳಿಗೆ ಬಟ್ಟೆಗಳನ್ನು ಖರೀದಿ ಮಾಡಲು ಬೆಸ್ಟ್ ಶಾಪ್ ಹ್ಯಾಪಿ ಶಾಪಿಂಗ್. ಯಾಕಂದ್ರೆ ಅಲ್ಲಿ ಬ್ಲೇಜರ್ಸ್, ಸೂಟ್ಸ್, ಎಲ್ಲಾ ವೆಡ್ಡಿಂಗ್ ಡ್ರೆಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ. 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್, ಬೈಲಗುಪ್ಪೆ, ಕುಶಾಲ ನಗರ, ಆಲ್ಸೋವರ್, ಎರಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ. ಏ ಬೇಗ ರೆಡಿ ಆಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳಕ್ಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಲ್ದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಲ ಜಂಕ್ಷನ್, ವಿರಾಜಪೇಟೆ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.